ಸಾವಯವ ಕೃಷಿಯಲ್ಲಿ ಏನ್ ಮಾಡ್ತಾ ಇದ್ರು, ತಮ್ಮ ಹೊಲದಲ್ಲಿ ಸಿಗುವಂತಹ ಒಂದು ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ 1950ರಲ್ಲಿ ನಮ್ಮ ಭಾರತ ದೇಶದ ಒಂದು ಆಹಾರ ಧಾನ್ಯ ಉತ್ಪಾದನೆ 50 ಮಿಲಿಯನ್ ಟನ್ ಇತ್ತು. ಆ 50 ಮಿಲಿಯನ್ ಟನ್ ಇದ್ದಾಗ ನಮ್ಮ ಭಾರತ ದೇಶದ ಜನಕ್ಕೆ ಒಂದು ಹೊತ್ತಿನ ಊಟದ್ದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಏನಾಯ್ತು, ನಾವು ಹೇಗೆ ಆಧುನಿಕ ಕೃಷಿಯನ್ನು ಮಾಡಬೇಕಂತೇಳಿ ಆಧುನಿಕ ಕೃಷಿ ಕಡೆ ಮುಖ ಮಾಡಿದೆವು. 1960ರಲ್ಲಿ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಆಯಿತು. ಹಸಿರು ಕ್ರಾಂತಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತಂದ್ರೆ, ನಾವು ಹಸಿರು ಕ್ರಾಂತಿ ಮಾಡಬೇಕಾದ್ರೆ ಹೆಚ್ಚು ಹೆಚ್ಚು ಇಳುವರಿ ಕೊಡುವಂತ ಬೆಳೆಗಳನ್ನ ಮಾಡಬೇಕಾದ್ರೆ ನಾವು ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಗಳನ್ನ ಉಪಯೋಗ ಮಾಡಬೇಕಾಯ್ತು. ನಾವು ಏನ್ ಮಾಡ್ತೀವಿ, ಯಥೇಚ್ಛವಾಗಿ ಕೆಮಿಕಲ್ ಫರ್ಟಿಲೈಸರ್ ಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ಭೂಮಿಯನ್ನ ಹಾಳು ಮಾಡಿದ್ದೀವಿ. ಯಾವ ರೀತಿ ಅಂತಂದ್ರೆ, ಈಗ ಹೈಬ್ರಿಡ್ ಅಂದ್ರೆ ಮೊದಲು ನಾವು ಬೆಳೀತಾ ಇರುವಂತೂ ಲೋಕಲ್ ಆಗಿ ಸಿಗುವಂತ ವಸ್ತುಗಳನ್ನ, ರೈತರಲ್ಲಿ ಸಿಗುವಂತ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ರು. ಹೈಬ್ರಿಡೈಸೇಷನ್ ಆದ್ಮೇಲೆ ಹೈಬ್ರಿಡ್ ತಳಿಗಳು ಹೆಚ್ಚು ಒಂದು ಪೋಷಕಾಂಶಗಳನ್ನ ಬೇಕಾಗಿರುವುದರಿಂದ ಮತ್ತು ಹೆಚ್ಚು ನೀರು ಬೇಕಾಗಿರೋದ್ರಿಂದ ಹೆಚ್ಚು ನಾವು ಉಪಯೋಗ ಮಾಡ್ಕೊತ ಬಂದೆವು. ಉಪಯೋಗ ಮಾಡಿಕೊಂಡು ಯಾವ ರೀತಿ ಹೆಚ್ಚು ಉಪಯೋಗ ಮಾಡಿಕೊಂಡೆವು ಅಂದ್ರೆ, ಬೆಳೆಗೆ ಬೇಕಾದಷ್ಟು ಕೊಡಲಿಲ್ಲ, ಬೇಕಾದಕ್ಕಿಂತ ಡಬಲ್ ನಾವು ಅಂದ್ರೆ ದ್ವಿಗುಣ ಮಾಡಿ ನಾವು ಒಂದು ಎಲ್ಲ ಉತ್ಪನ್ನಗಳನ್ನ ಅಂದ್ರೆ ಪೋಷಕಾಂಶಗಳನ್ನಾಯ್ತು, ನೀರಾವರಿ ಆಯ್ತು, ಎಲ್ಲ ಕಳೆನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಈ ರೀತಿಯಾಗಿ ನಮ್ಮ ಪರಿಸರ ಫುಲ್ ನಾಶ ಆಗಿದೆ. ಅಂದ್ರೆ ಪರಿಸರದಲ್ಲಿ ಏನಾಗಿದೆ, ಸಮತೋಲನ ಇಲ್ಲ. ಪರಿಸರದಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ಅವಲಂಬಿಸಿ ಬದುಕುವುದರಿಂದ ಈ ಪರಿಸರದಲ್ಲಿ ನಾವು ಒಂದು ಸರಪಳಿ ಅಂತಿದೆ, ಆ ಸರಪಳಿಯನ್ನ ನಾವು ಬ್ರೇಕ್ ಮಾಡಿದೆವು. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಮುಖ್ಯವಾದ ಒಂದು ಕಠಿಣತೆ ಅಂದ್ರೆ ಈ ಹವಾಮಾನ ವೈಪರೀತ್ಯ. ಹವಾಮಾನ ವೈಪರೀತ್ಯ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ಹವಾಮಾನ ವೈಪರೀತ್ಯದಿಂದ ನಮ್ಮ ಕೃಷಿಯಲ್ಲಿ ಬೆಳೆಯುವಂತ ಬೆಳೆಗಳ ಒಂದು ಬದಲಾವಣೆ ಆಗ್ತಾ ಇದೆ. ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ, ಟೆಂಪರೇಚರ್ ಅಂದ್ರೆ ಒಂದು ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಮತ್ತು ತೇವಾಂಶ ಬೇಗ ಆರಿ ಹೋಗೋದ್ರಿಂದ, ಮಳೆಯ ಪ್ರಮಾಣ ಸರಿಯಾಗಿ ಆಗೋದ್ರಿಂದ ಮತ್ತೆ ಸರಿಯಾಗಿ ಸಮಯಕ್ಕೆ ತಕ್ಕಂತೆ ಮಳೆ ಆಗದೇ ಇರೋದ್ರಿಂದ ರೈತರು ಬಹಳ ಪರದಾಡಬೇಕಾಗಿದೆ. ಮತ್ತೆ ಈ ನಮ್ಮ ಕೃಷಿಯಲ್ಲಿ ಒಂದು ಸಮಸ್ಯೆಗಳು ಏನಂತಂದ್ರೆ, ಒಂದೇದ್ದು ಮುಖ್ಯವಾಗಿ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಳ್ಳೋದು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಫಸ್ಟ್ ಯಾವುದು ಅಂತಂದ್ರೆ ನಮ್ಮ ಭೂಮಿ. ನಮ್ಮ ಭೂಮಿಯನ್ನ ನಾವು ಕಾಪಾಡ್ಕೋಬೇಕು, ನಮಗೋಸ್ಕರ ಕಾಪಾಡ್ಕೋಬೇಕು, ನಮ್ಮ ಮುಂದಿನ ಪೀಳಿಗೆಗೂ ಭೂಮಿ ಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ಭೂಮಿ ಬೇಕಾದ್ರೆ ನಮ್ಮ ಭೂಮಿಯನ್ನ ನಾವು ಯಾವ ರೀತಿ ಕಾಪಾಡ್ಕೋಬೇಕಂತಂದ್ರೆ, ಆ ಭೂಮಿಯಲ್ಲಿ ಒಂದು ಹೆಚ್ಚು ಹೆಚ್ಚು ರಾಸಾಯನಿಕ ವಸ್ತುಗಳನ್ನು ಬಳಸದೆ ಕೃಷಿ ಮಾಡೋದು, ಅದನ್ನ ಸಾವಯವ ಕೃಷಿ ಅಂತಾರೆ. ಬಟ್ ಎಲ್ಲಾ ರೈತರು ಸಾವಯವ ಕೃಷಿ ಮಾಡಕ್ಕಾಗಲ್ಲ, ಯಾಕಂತಂದ್ರೆ ಎಲ್ಲಾ ರೈತರು ಸಾವಯವ ಕೃಷಿ ಮಾಡಿದ್ರೆ ನಮ್ಮ ಆಹಾರ ಉತ್ಪಾದನೆ ಒಮ್ಮೆಲೆ ಕಡಿತಗೊಳ್ಳುತ್ತದೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಶ್ರೀಲಂಕಾದಲ್ಲಿ ಒಮ್ಮೆ ಸಾವಯವ ಕೃಷಿ ಮಾಡಕ್ ಹೋದ್ರೆ, ಅವರು ಮಾಡಕ್ ಹೋದಾಗ ಅಲ್ಲಿ ಏನಾಯ್ತು, ಆಹಾರ ಉತ್ಪಾದನೆ ಕಡಿಮೆ ಆಯ್ತು. ಅದಕ್ಕೋಸ್ಕರ ಎಲ್ಲಾ ರೈತರು ತಮಗೆ ಬೇಕಾದಂತಹ ಉತ್ಪನ್ನಗಳನ್ನ ಸಾವಯವವಾಗಿ ರಾಸಾಯನಿಕ ಮುಕ್ತವಾಗಿ ಒಂದು ಬೆಳಕೊಂಡು ತಮ್ಮ ಒಂದು ಫ್ಯಾಮಿಲಿಗೋಸ್ಕರ ಆ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಫಸ್ಟ್ ತಾವು ರಾಸಾಯನಿಕ ಮುಕ್ತ ವಸ್ತುಗಳನ್ನ ಉಪಯೋಗ ಮಾಡಕ್ಕೆ ಕಲಿಬೇಕು ಒಂದು. ಆಮೇಲೆ ಮಣ್ಣಿನ ಸಂರಕ್ಷಣೆ. ಮಣ್ಣು ಅಂದ್ರೆ ಏನ್ ಗೊತ್ತಾ, ಅದು ಜೀವಂತ ಒಂದು ವಸ್ತು. ಯಾಕಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ನಮಗೆ ಮಣ್ಣಿನ ಫಲವತ್ತತೆಯನ್ನು ಮಾಡಲಿಕ್ಕೆ ಬೇಕಂತ ಸೂಕ್ಷ್ಮಾಣು ಜೀವಿಗಳು ಅದಾವು, ಮತ್ತೆ ಜಲಚರಗಳದಾವು, ಅವೆಲ್ಲ ನಮಗೆ ಕೃಷಿಗೆ ಬೇಕು ಮುಖ್ಯವಾಗಿ. ಅದಕ್ಕೋಸ್ಕರ ನಾವು ಮಣ್ಣನ್ನ ಕಾಪಾಡ್ಕೋಬೇಕಾದ್ರೆ ನಾವು ಒಳ್ಳೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕಾಗುತ್ತದೆ. ಮಣ್ಣು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಒಂದು ಗಾದೆ ಮಾತಿದೆ, ಒಡ್ಡು ಇಲ್ಲದ ಹೊಲ ಗೊಡ್ಡೆಮ್ಮಿ ಇದ್ದಂಗೆ ಅಂತ ಹೇಳಿ. ಫಸ್ಟ್ ನಾವು ಬದುಗಳನ್ನು ಹಾಕೊಳ್ಬೇಕು, ನಮ್ಮ ಹೊಲಗಳಿಗೆ ಬದುಗಳನ್ನು ಹಾಕೊಂಡು ಮಳೆಯ ನೀರು ಎಷ್ಟೇ ಮಳೆ ಬಂದರೂ ಕೂಡ ನಮ್ಮ ಹೊಲದಲ್ಲಿ ಒಂದ್ ದಿವಸ ನಿಂತು ಅಥವಾ ಕುಂತು ಅಥವಾ ಮಲ್ಕೊಂಡು ಹೋಗ್ಬೇಕಂತಾರೆ. ಮಲ್ಲಣ್ಣ ನಾಗರಾಳ್ ಅಂತ ಹೇಳಿ ಒಬ್ರು ಹುಣಗುಂದಲ್ಲಿದ್ದಾರೆ, ಒಬ್ಬ ರೈತರು. ಅವರು ಈ ಒಡ್ಡು ಹಾಕೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂತಂದ್ರೆ, ಮಳೆ ನೀರು ಒಂದ್ ದಿವಸ ನಿಂತು ಕುಂತು ಅಲ್ಲ, ಮಲ್ಕೊಂಡು ಒಂದ್ ದಿವಸ ಮರು ದಿವಸ ಅವ್ರು ಹೋಗ್ಬೇಕಂತ ಹೇಳ್ತಾ ಇದಾರೆ. ಅದಕ್ಕೆ ಮಣ್ಣು ನಮ್ಮ ಭಾರತ ದೇಶದಲ್ಲಿ ನೋಡ್ರಿ, ಈಗ ವಾರ್ಷಿಕ ಮಳೆ ಪ್ರಮಾಣ ನಮ್ಮ ಬಿಜಾಪುರ ಬಾಗಲಕೋಟದಲ್ಲಿ ಸರಾಸರಿ 450-500 mm ಮಳೆ ಆಗ್ತಾ ಇದೆ. ಬಟ್ ಇದೇ ರೀತಿ ನೀವು ಕಂಪೇರ್ ಮಾಡಿದ್ರೆ ಇಸ್ರೇಲ್ನಲ್ಲಿ, ಅಂದ್ರೆ ಇಸ್ರೇಲ್ ಮಾದರಿ ಕೃಷಿ ಯಾಕೆ ಅಳವಡಿಸ್ಕೋಬೇಕು ನಮ್ಮ ಭಾರತದಲ್ಲಿ ಅಂದ್ರೆ, ಇಸ್ರೇಲ್ನಲ್ಲಿ 50 mm ಮಳೆ ಆಗ್ತೈತಿ. 50 mm ಮಳೆ ಆದಾಗ ಕೂಡ ಅವರು ತೇವಾಂಶವನ್ನು ಕಾಪಾಡಿಕೊಂಡು ಮತ್ತೆ ಡ್ರಿಪ್ ಮುಖಾಂತರ ನೀರಾವರಿಯನ್ನು ಕೊಟ್ಟು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ 450 mm ಮಳೆ ಆದ್ರೆ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಸಾಕಷ್ಟು ತೇವಾಂಶ ಸಿಕ್ಕಂಗಾಯ್ತು. ಅದು ಏನಾಗುತ್ತೆ, ಮಳೆ ಬಂದಾಗ ಆಲ್ಮೋಸ್ಟ್ ಎಲ್ಲಾ ನೀರು ಹರಿದು ಹೋಗ್ತೈತಿ, ಅಂದ್ರೆ ಹರಿದು ಅದು ಹಳ್ಳಕೊಳ್ಳ ಸೇರುತ್ತದೆ. ಅದಕ್ಕೋಸ್ಕರ ಬಿದ್ದ ನೀರನ್ನ ನಮ್ಮ ಹೊಲದಲ್ಲೇ ಇಂಗಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಕೊತಾರೆ. ಅಂದ್ರೆ ವಡ್ ಹಾಕೋದು, ಕಂಪಾರ್ಟ್ಮೆಂಟ್ ಮಾಡ್ಕೊಳ್ಳೋದು, ಮತ್ತೆ ಸ್ಕೂಪ್ ಆಕಾರದ ಬಂಡುಗಳನ್ನು ಮಾಡ್ಕೊಳ್ಳೋದು. ತೋಟಗಾರಿಕೆಯಲ್ಲಿ ಆದ್ರೆ ನಾವು ಬದುಗಳನ್ನು ಮಾಡ್ಕೊಳ್ಳೋದು, ತೋಟಗಾರಿಕೆ ಬೆಳೆಗಳಿಗೆ ಅವುಕರನ್ನ ಮಡಿ ಮಾಡ್ಕೊಳ್ಳೋದು ಅಂತೇವೆ. ಆ ರೀತಿ ಮಾಡಿಕೊಂಡು ಮಣ್ಣನ್ನ ಸಂರಕ್ಷಣೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ವರದಿ ಪ್ರಕಾರ ನಮಗೆ ಕಣ್ಣಿಗೆ ಕಾಣದೆ ವರ್ಷಕ್ಕೆ 1 ಇಂಚಿನಷ್ಟು ಮಣ್ಣು ವರ್ಷ ಹೋಗ್ತಾ ಇದೆ. 1 ಇಂಚಿನಷ್ಟು ಮಣ್ಣು ಹೋದ್ರೆ ಆ 1 ಇಂಚ್ ಮಣ್ಣಲ್ಲೇ ನಮಗೆ ಬೇಕಾದಂತ ಪೋಷಕಾಂಶಗಳು ಇರ್ತವೆ. ಆ ಪೋಷಕಾಂಶಗಳೆಲ್ಲ ಹರಿದು ಹೋಗ್ಬಿಟ್ರೆ ನಮ್ಮ ಕೃಷಿ ಮಾಡಕ್ಕೆ ನಾವು ಪರದಾಡಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ವರ್ಷ ಮತ್ತೆ ಫಲವತ್ತತೆ ಮಾಡಬೇಕಾಗುತ್ತೆ, 1 ಇಂಚ್ ಮಣ್ಣನ್ನ ಮತ್ತೆ ಹಾಕಕ್ಕಾಗಲ್ಲ ನಾವು. ಅದಕ್ಕೋಸ್ಕರ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ಮುಖ್ಯ. ಮತ್ತೆ ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕಂದ್ರೆ ನಿಮ್ಮಲ್ಲಿ ಮಳೆಯಿಂದ ಆಗುವಂತಹ ನೀರುಗಳು ಹೊಲದಲ್ಲೆಲ್ಲ ಇಂಕೊಂಡು ನೆಕ್ಸ್ಟ್ ಒಂದು ಫಾರ್ಮ್ ಪೌಂಡ್ ಅಂದ್ರೆ ಕೃಷಿ ಹೊಂಡ ಮಾಡ್ಕೋಬೇಕು. ಪ್ರತಿಯೊಬ್ಬ ರೈತರು ಒಬ್ಬರು ಕೃಷಿ ಹೊಂಡ ಮಾಡ್ಕೋಬೇಕಾಗುತ್ತೆ. ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಹೊಂಡದಲ್ಲಿ ನೀರನ್ನ ಶೇಖರಣೆ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ. ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಂಗೆ ಜಾಸ್ತಿ ಮಾಡೋದು? ಮಣ್ಣಿನ ಫಲವತ್ತತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಮಿಕಲ್ ಫಾರ್ಮಿಂಗ್ ಹೋಗಿ ಎಲ್ಲಾ ರೈತರು ಬರೇ ಸಾವಯವ ಗೊಬ್ಬರಗಳನ್ನು ಹಾಕುದು ಬಿಟ್ಟುಬಿಟ್ಟಿದ್ದಾರೆ. ಪ್ರತಿಯೊಬ್ಬ ರೈತರು ಅಟ್ಲೀಸ್ಟ್ ಒಂದು ಎಕರೆಗೆ ಒಂದು ಹಸು ಅಥವಾ ಒಂದು ಎಮ್ಮೆ ಅಥವಾ ಎರಡು ಹಸುಗಳು ಇರಲೇಬೇಕಾಗಿದೆ. ಆ ರೀತಿ ಇದ್ದಾಗ ಮಾತ್ರ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಕ್ಕಾಗುತ್ತೆ. ಮಣ್ಣಿನಲ್ಲಿ ಏನಂದ್ರೆ ಮುಖ್ಯವಾಗಿ ಸಾವಯವ ಅಂಶ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಇರ್ತದೆ. ಆರ್ಗ್ಯಾನಿಕ್ ಕಾರ್ಬನ್ 0.5 ಅಷ್ಟು ನಮ್ಮಲ್ಲಿ ಇರಲೇಬೇಕು. ಅದು ಏನಾಗಿದೆ, ಕೆಲವೊಂದು ಕಡೆ 0.3 ಇದೆ. ಈಗ ನೋಡ್ರಿ, ನೀವು ವೆಸ್ಟರ್ನ್ ಗಾರ್ಡ್ಸ್ ಹೋಗ್ರಿ, ಅಲ್ಲಿ 1.5-2% ಇರುತ್ತೆ ಆರ್ಗ್ಯಾನಿಕ್ ಕಾರ್ಬನ್. ಇಲ್ಲಿ 0.5 ಅಂದ್ರೆ ಮಿನಿಮಮ್ 0.5 ಬೇಕಾಗಿದೆ. ಕೆಲವೊಂದ್ ಕಡೆ ನೀವು ಗುಡ್ಡಗಾಡು ಪ್ರದೇಶ ಬರೀ ಕಲ್ಲಿದ್ದಲ್ಲಿ ಹೋಗ್ರಿ, ಅಲ್ಲಿನೂ ಸಾವಯವ ಅಂಶ ಇರಂಗಿಲ್ಲ, ಅಲ್ಲಿ ಬೆಳೆಗಳನ್ನ ಬೆಳೆಯಕ್ಕಾಗೋದಿಲ್ಲ. ಈ ಸಾವಯವ ಅಂಶವನ್ನ ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋಬೇಕಂತಂದ್ರೆ ನಮ್ಮಲ್ಲಿರುವಂತಹ ವಸ್ತುಗಳು. ಈಗ ನೋಡ್ರಿ, ಹೊಲದಲ್ಲಿ ನೀವ್ ಏನ್ ಮಾಡ್ತೀರಿ, ಎಲ್ಲ ಬೆಳೆಗಳನ್ನ ರಾಶಿ ಮಾಡಿದ್ಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಆ ಪಳಿಗಳನ್ನೆಲ್ಲ ಸುಟ್ಟು ಬಿಡ್ತೀರಿ. ಸುಡಬಾರದು, ಅದನ್ನ ಒಂದು ಜಾಗದಲ್ಲಿ ಹಾಕಿಬಿಟ್ಟು ಅದನ್ನ ರೀಸೈಕಲ್ ಮಾಡ್ಕೊಳ್ಳೋದು. ನಮಗೆ ಅದಕ್ಕೆ ಏನಂತಾರೆ, ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್. ಅಂದ್ರೆ ರೆಡ್ಯೂಸ್ ಅಂದ್ರೆ ಗೊಬ್ಬರಗಳು ಹೆಚ್ಚು ನಾವು ಬಳಸುವುದನ್ನು ಕಡಿಮೆ ಮಾಡಬೇಕು, ಅದನ್ನ ಮತ್ತೆ ಸದ್ಬಳಕೆ ಮಾಡ್ಕೋಬೇಕು, ಮತ್ತೆ ಏನ್ ಮಾಡಬೇಕು ಅದನ್ನ ನಾವು ಬೇಕಾದಾಗ ಉಪಯೋಗ ಮಾಡ್ಕೊಳ್ಳಕ್ಕೆ ಒಂದು ವಿಚಾರ ಇದು. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕಾಗಿತ್ತು ಅಂದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಬೇಕಾದ್ರೆ ವರ್ಷ ನೀವು ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಬೇಕು. ವರ್ಮಿ ಕಾಂಪೋಸ್ಟ್ ಅಂತ ಇದೆ, ನಿಮ್ಮಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ ಮಾಡಿ ಆ ವರ್ಮಿ ಕಾಂಪೋಸ್ಟ್ ಅನ್ನ ನಿಮ್ಮ ಒಂದು ಬೆಳೆಗಳಿಗೆ ಹಾಕೊಳ್ಳೋದ್ರಿಂದ ಅಥವಾ ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋದ್ರಿಂದ. ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಮಾಡ್ಕೋಬೇಕಾದ್ರೆ ಸಾವಯವ ವಸ್ತುಗಳನ್ನ ಒಂದು ಕಡೆ ಶೇಖರಣೆ ಮಾಡಿ ಮತ್ತು ವೈಜ್ಞಾನಿಕವಾಗಿ ಮಾಡಬೇಕಾಗಿದೆ. ಈಗ ನೋಡಿ, ಕಾಂಪೋಸ್ಟ್ ತಯಾರು ಮಾಡೋದು ಅಂದ್ರೆ ಒಂದು ತಿಪ್ಪೆ ಬಿಟ್ಟಿರ್ತಾರೆ, ಅಲ್ಲೇನು ಅಲ್ಲಿ ತೇವಾಂಶ ಇರುವುದಿಲ್ಲ, ಅಲ್ಲಿ ಪ್ಲಾಸ್ಟಿಕ್ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ಅಂತ ವಸ್ತುಗಳನ್ನೆಲ್ಲ ಬೇರ್ಪಡಿಸಿ ವ್ಯವಸ್ಥಿತವಾಗಿ ಒಂದು ಕಾಂಪೋಸ್ಟ್ ಪಿಟ್ ಅನ್ನ ರೆಡಿ ಮಾಡಿ ಆ ಪಿಟ್ ದಲ್ಲಿ ನಿಮ್ಮಲ್ಲಿ ಸಿಗುವಂತಹ ವಸ್ತುಗಳನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ಬೇಕಾದಂತ ಒಂದು ಕೌ ಡಂಗ್ ಅಂದ್ರೆ ಆಕಳ ಸಗಣಿ, ನಿಮ್ಮಲ್ಲಿ ಆಕಳ ಸಗಣಿ ಇರಲಿಲ್ಲ ಅಂದ್ರೂ ಕೂಡ ಆಕಳ ಸಗಣಿಯನ್ನು ಒಂದ್ ಬ್ಯಾರಲ್ ನೀರು ತಗೊಂಡು 200 ಲೀಟರ್ ನೀರು ತಗೊಂಡು ಅದರಲ್ಲಿ ಒಂದ್ 20 ಕೆಜಿ ಹಸುವಿನ ಸಗಣಿ ಹಾಕಿ, ಒಂದ್ 2 ಕೆಜಿ ಬೆಲ್ಲ ಹಾಕಿ, ಅದಕ್ಕೆ ಒಂದು 1/2 ಲೀಟರ್ ಮಜ್ಜಿಗೆ ಹಾಕಿ ಅದನ್ನ ಕಲಕ್ಸಿ ಇಟ್ಕೋಬೇಕು. ಅದನ್ನ ತಿಪ್ಪಿಗೆ ಹಾಕಬೇಕು. ತಿಪ್ಪಿಗೆ ಹಾಕೋದ್ರಿಂದ ಅಲ್ಲಿ ಏನಾಗುತ್ತೆ, ಎಲ್ಲ ವಸ್ತುಗಳು ಕಳೆತು ಒಂದು ಒಳ್ಳೆ ಗೊಬ್ಬರ ಆಗ್ತದೆ. ಗೊಬ್ಬರ ಅಂದ್ರೆ ಯಾವ ರೀತಿ ಇರಬೇಕು, ಚಾಪುಡಿ ತರ ಒಂದು ಗೊಬ್ಬರ ಇರಬೇಕು. ಚಾಪುಡಿ ನೋಡ್ತಿರ್ಲಿಲ್ಲ, ಆ ತರ ಒಂದು ಕಳತಿದ ಗೊಬ್ಬರ ಇರಬೇಕು. ಕೆಲವೊಬ್ಬ ರೈತರು ಕೊಳಿತು ಇರಂಗಿಲ್ಲ, ಬರೀ ಚಿಪಾಟಿ ಎಲ್ಲ ಹಂಗೆ ಇರ್ತದೆ, ಅದ್ರ ಒಯ್ದು ಹೊಲಕ್ಕೆ ಹಾಕ್ತಾರೆ. ಆ ರೀತಿ ಮಾಡೋದ್ರಿಂದ ಹೊಲದಲ್ಲಿರುವಂತಹ ಸಾರಜನಕವನ್ನು ತಗೊಂಡು ಅದು ಕಳೆಯಕ್ ಪ್ರಯತ್ನ ಮಾಡ್ತದೆ. ಮತ್ತೆ ಆಮೇಲೆ ಈಗ ತೆಂಗಿನ ನಾರು ಕೊಳೆದೆ ನೀವು ಹೊಲಕ್ಕೆ ಹಾಕಿದ್ರೆ ಅಲ್ಲಿ ಹೊಲದಲ್ಲಿರುವಂತಹ ಬೆಳೆಗಳಿಗೆ ಸಾರಜನಕದ ಕೊರತೆ ಆಗ್ತದೆ. ಅದಕ್ಕೋಸ್ಕರ ಒಂದು ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಅನ್ನು ತಯಾರಿಸಿ ಹೊಲಗಳಿಗೆ ಹಾಕಬೇಕು. ಮತ್ತೆ ಇನ್ನೊಂದು ನೆಕ್ಸ್ಟ್, ಇದು ಸಾವಯವ ಗೊಬ್ಬರವನ್ನು ಹಾಕಬೇಕಂತ ಹೇಳಿದೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡಕ್ಕೆ. ಇನ್ನೊಂದು ನೈಸರ್ಗಿಕ ಸಂಬಂಧ ಅಂದ್ರೆ ನೀರು. ನೀರಿನ ನಿರ್ವಹಣೆ ಬಹಳ ಮುಖ್ಯ. ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಪರ್ ಡ್ರಾಪ್ ಮೋರ್ ಕ್ರಾಪ್. ಒಂದೊಂದು ಹನಿಗೂ ನಮ್ಮ ಕಾಳಿನ ಉತ್ಪಾದನೆ ಜಾಸ್ತಿ ಆಗಬೇಕಾಗಿದೆ. ನೀರನ್ನ ಬಹಳ ವ್ಯವಸ್ಥಿತವಾಗಿ ಉಪಯೋಗ ಮಾಡಬೇಕಾಗಿದೆ. ಯಾಕಂದ್ರೆ ನಮಗೆ ಎಷ್ಟು ನೀರು ಸಿಗ್ತದೆ ಅದರಲ್ಲಿ 1-2% ಅಷ್ಟೇ ಒಳ್ಳೆ ನೀರಿದೆ, ಉಳಿಕಿದ್ದೆಲ್ಲ ಉಪ್ಪು ನೀರಿದೆ. ನೋಡ್ರಿ, ಈಗ ಇಸ್ರೇಲ್ನಲ್ಲಿ ಹೋದ್ರೆ ಅವರಿಗೆ ಕುಡಿಯಕ್ ನೀರೇ ಇಲ್ಲ. ಸಮುದ್ರ ನೀರನ್ನ ಉಪ್ಪು ನೀರನ್ನ ಅವರು ಶುದ್ಧೀಕರಿಸಿ ಬೆಳೆಗಳಿಗೆ ಉಪಯೋಗ ಮಾಡ್ತಾರೆ, ಮತ್ತೆ ಈ ಬಾತ್ರೂಮ್ಗಳಿಗೆ ಟಾಯ್ಲೆಟ್ಗಳಿಗೆ ಉಪಯೋಗ ಮಾಡುವಂತ ನೀರನ್ನ ಮತ್ತೆ ಅದನ್ನು ಶುದ್ಧೀಕರಿಸಿ ಅದನ್ನ ಕೃಷಿಗೆ ಉಪಯೋಗ ಮಾಡ್ತಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಹವಾಮಾನ ವೈಪರೀತ್ಯದಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತೈತಿ. ಮಳೆಯ ಪ್ರಮಾಣ ಕಡಿಮೆ ಆಗುವುದಕ್ಕಿಂತ ಹೆಚ್ಚು ಮಳೆ ಬೇಕಾದಾಗ ಆಗುದಿಲ್ಲ. ಅಂದ್ರೆ ಎರಾಟಿಕ್ ಮಾನ್ಸೂನ್ ಅಂತೀವಿ, ಎರಾಟಿಕ್ ರೈನ್ಫಾಲ್ ಅಂತೀವಿ. ಅಂದ್ರೆ 3 ತಿಂಗಳು ಆದ್ಮೇಲೆ ಒಂದು 100 mm ಆಗುತ್ತೆ, ಒಂದು 4 ತಿಂಗಳು ಬಿಟ್ಟು ಮತ್ತೆ ಒಂದು 100 mm ಆಗುತ್ತೆ. ಆತರ ಒಂದು ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಆಫ್ ದ ರೈನ್ಫಾಲ್ ಕಡಿಮೆ ಅಂದ್ರೆ ಚೆನ್ನಾಗಾಗುದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಬರುವಂತಹ ಮಳೆ ನೀರನ್ನ ಇಂಗಿಸುವುದು ಮತ್ತೆ ಯಾವುದೇ ನೀರಿನ ಲಭ್ಯತೆ ಇದ್ದಾಗ ಆ ನೀರನ್ನ ಯಾವ ಟೈಮಲ್ಲಿ ನಾವು ಬೆಳೆಗಳಿಗೆ ಕೊಡಬೇಕು ಅನ್ನೋದು ಬಹಳ ತಿಳ್ಕೊಬೇಕಾಗುತ್ತೆ. ಈಗ ನೋಡಿ, ಬಿತ್ತನೆ ಮಾಡುವಾಗ ನೀರಿಲ್ಲ ಅಂದ್ರೆ ನೀರ್ ಹಾಕಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡುವಾಗ ನೀರಿತ್ತು ಅವಾಗ ಏನ್ ಮಾಡಬೇಕು, ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿ ಒಂದು 15 ದಿವಸಗಳವರೆಗೆ ಮಳೆ ಆಗದೆ ಇದ್ದಾಗ, 1 ತಿಂಗಳವರೆಗೆ ಮಳೆ ಆಗದೆ ಇದ್ದಾಗ, ನಮ್ಮ ಬೆಳೆ ಒಡಗ್ತದಂತ ಒಂದು ಪರಿಸ್ಥಿತಿ ಇದ್ದಾಗ ಒಂದು ನೀರ್ ಕೊಡಬೇಕು. ಆಮೇಲೆ ಹೂವು ಆಡುವಂತದಲ್ಲಿ ಸಂದಿಗ್ಧ ಹಂತಗಳಲ್ಲಿ ನೀರನ್ನ ನಾವು ಬೆಳೆಗೆ ಕೊಡಲೇಬೇಕಾಗ್ತದೆ. ಬೆಳೆಗಳಿಗೆ 1-2-3 ನೀರಿನ ಲಭ್ಯತೆ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಎಲ್ಲಾ ರೈತರು ಬೋರ್ವೆಲ್ ಹಾಕ್ತಾ ಇದಾರೆ. ನೀರಿದ್ದಲ್ಲಿ ಬೋರ್ವೆಲ್ ಹಾಕಿ ಮಳೆ ಕೈ ಕೊಟ್ಟಾಗ, ಬರಗಾಲ ಬಂದಾಗ ಅಟ್ಲೀಸ್ಟ್ ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳಕ್ಕೆ ಒಂದು ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಆ ನೀರಾವರಿ ವ್ಯವಸ್ಥೆ ಹೆಂಗಿರ್ಬೇಕಂತಂದ್ರೆ, ಹರಿ ನೀರು, ಈಗ ಹರಿ ನೀರು ಹಾಯ್ದು ಬಿಡ್ತಿದ್ವಿ ಮೊದಲು, ಹರಿ ನೀರು ಈಗ ಹಾಯ್ದು ಬಿಡಬಾರದು. ಒಂದು ಬೋರ್ವೆಲ್ ಇದೆ ಅಂತ ಕೊಟ್ರೆ, ಒಂದು 2 ಇಂಚ್ ಬೋರ್ವೆಲ್ ಅನ್ನ ಹರಿ ನೀರು ಮಾಡಿದ್ರೆ 1 ಎಕರೆಗೆ ಆಗುತ್ತೆ. ಅದನ್ನೇ ಒಂದು ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡಿದ್ರೆ 4 ಎಕರೆ ಬೆಳೆಗೆ ನಾವು ಕೊಡಬಹುದು. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ರೆ 3 ಎಕರೆಗೆ ಕೊಡಬಹುದು. ಆ ರೀತಿ ನಾವು ನೀರಿನ ನಿರ್ವಹಣೆಯನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಆಮೇಲೆ ಹರಿದು ಬಿಡುವ ವಿಧಾನ ಬಹಳ ಹಳೆ ವಿಧಾನ. ಆ ರೀತಿ ನೀರಾವರಿ ವ್ಯವಸ್ಥೆಗಳನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀರಾವರಿ ವ್ಯವಸ್ಥೆಗಳನ್ನ ಕರೆಕ್ಟ್ ಆಗಿ ಮಾಡಿಕೊಂಡು ಸಂದಿಗ್ಧ ಹಂತಗಳಲ್ಲಿ ನೀರನ್ನು ಕೊಟ್ಟರೆ ನಮ್ಮ ಇಳುವರಿಯನ್ನ ಜಾಸ್ತಿ ಮಾಡಬಹುದು. ಯಾಕಂದ್ರೆ ಕೆಲವೊಂದು ಬೆಳೆಗಳಿಗೆ ನೀರು ಕಮ್ಮಿ ಬೇಕು, ಕೆಲವೊಂದು ಬೆಳೆಗಳಿಗೆ ನೀರು ಬೇಕು. ಕೆಲವೊಂದು ಬೆಳೆಗಳಿಗೆ ಏನಾಗುತ್ತೆ, ಸಂದಿಗ್ಧ ಹಂತಗಳಲ್ಲಿ ನೀರು ಕೊಟ್ಟರೆ ಒಂದು 50% ಇಳುವರಿ ಆಗುದು, ಒಂದು 80-90% ಇಳುವರಿ ಜಾಸ್ತಿ ಆಗಿದೆ. ಮತ್ತು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಹೇಳಿದೆ. ಇತ್ತೀಚಿನ ಒಂದು ನಮ್ಮ ಈಗ ಭಾರತ ದೇಶದಲ್ಲಿ ಬಹಳ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್ ಆಯಿತು ಅಥವಾ ಎಲ್ಲ ಒಂದು ವಿಜ್ಞಾನಿಗಳು ಕೂಡಿ ಒಂದು ಸಲಹೆ ಕೊಟ್ಟು ಒಂದು ರಿವಾರ್ಡ್ ಅಂತ ಒಂದು ಪ್ರಾಜೆಕ್ಟ್ ಬಂದಿದೆ. ಮೊದಲು ಅದೇ ಪ್ರಾಜೆಕ್ಟ್ ಸುಜಲಾ ಅಂತ ಒಂದು ಪ್ರಾಜೆಕ್ಟ್ ಇತ್ತು, ಈಗ ರಿವಾರ್ಡ್ ಪ್ರಾಜೆಕ್ಟ್ ಅಂತಿದೆ. ಈ ರಿವಾರ್ಡ್ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ರೈತರು ಏನ್ ಮಾಡ್ತಾ ಇದ್ರು, ತಮಗೆ ಬೇಕಾದಂತ ಒಂದು ಭೂಮಿಯಲ್ಲಿ ಕೃಷಿ ಮಾಡುವಾಗ ಒಂದು ಎಕರೆಗೆ ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ಬೀಜ ಹಾಕಬೇಕು, ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಜ್ಞಾನ ಇರಲಿಲ್ಲ. ಅದಕ್ಕೋಸ್ಕರ ಇದು ಈಗ ನಾವು ಒಂದು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟರಿ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕಾರ್ಡ್ ಅನ್ನ ಎಲ್ಲಾ ರೈತರಿಗೂ ಫ್ರೀ ಆಫ್ ಕಾಸ್ಟ್, ಅವರದು ಹೊಲದಲ್ಲಿರುವಂತಹ ಒಂದು ಯಾವುದೇ ವಸ್ತುಗಳು ಅಂದ್ರೆ ಹೊಲದಲ್ಲಿ ಎಷ್ಟು ಪೋಷಕಾಂಶಗಳಿದಾವೆ, ಅವರದು ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ, ಮೇಲಿನ ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ, ಮತ್ತೆ ಒಂದು ಪ್ರೊಫೈಲ್ ಹೊಡೆದು ನೋಡ್ತೇವೆ ನಾವು, 5 ಫೂಟ್ ವರೆಗೆ ಪ್ರೊಫೈಲ್ ಹೊಡೆದು ಆ ಮಣ್ಣಿನ ಬೇರೆ ಬೇರೆ ಪದರಗಳಲ್ಲಿ ಏನೇನಿದೆ, ಯಾವ್ಯಾವ ಪೋಷಕಾಂಶಗಳಿದಾವೆ, ಈ ಮಣ್ಣಿನಲ್ಲಿ ಯಾವ್ಯಾವ ತರದ ಮಣ್ಣುಗಳು ಮತ್ತು ಕಲ್ಲುಗಳು ಇದಾವೆ, ಆ ಸಿಚುವೇಶನ್ ಅಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಜೆಸ್ಟ್ ಮಾಡ್ತೇವೆ. ಅಂದ್ರೆ ಈ ನಾವು ಎಲ್ಲಾರ ಇಲ್ಲಿ ಅಂದ್ರೆ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟರಿ ಕಾರ್ಡ್ ಅಂದ್ರೆ ಒಂದು ಮಣ್ಣಿನ ಫಲವತ್ತತೆ ಕಾರ್ಡ್ ಮತ್ತು ಮಣ್ಣಿನ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಒಬ್ಬ ರೈತನ ನೈಸರ್ಗಿಕ ಸಂಪನ್ಮೂಲಗಳು ಅವನ ಹೊಲದಲ್ಲಿ ಏನಿದಾವ್ ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ತೇವೆ. ಲಿಸ್ಟ್ ಮಾಡಿ ಅಲ್ಲಿ ಏನ್ ಮಾಡಿದೇವು ನಾವು ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಒಂದು ಈ ನಮ್ಮ ಹವಾಮಾನ ಮಾಪನದ ವರಗಳನ್ನ ಹಾಕಿದೆವು. ಹವಾಮಾನ ಹೆಂಗಿದೆ, ಮಣ್ಣಿನ ಫಲವತ್ತತೆ ಹೆಂಗಿದೆ ಮತ್ತು ಮಣ್ಣಿನ ಗುಣಧರ್ಮ ಹೆಂಗಿದೆ, ಅದರ ಮೇಲೆ ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು ರೈತರು ಅನ್ನೋದ್ ಬಗ್ಗೆ ಕೊಡ್ತೇವೆ. ಈಗ ನೋಡ್ರಿ, ಯಾವುದೇ ಒಂದು ಬೆಳೆಯನ್ನ ತಗೋಬೇಕಾದ್ರೆ ಈಗ ಜೋಳ ಬೆಳಿಬೇಕಾಗಿದೆ, ಜೋಳಕ್ಕೆ ಒಂದು ಎಕರೆಗೆ ಎಷ್ಟು ಗೊಬ್ಬರ ಬೇಕು, ಆಮೇಲೆ ಮಣ್ಣಿನ ಫಲವತ್ತತೆ ಎಷ್ಟೈತಿ, ಮಣ್ಣಿನ ಫಲವತ್ತತೆ ಎಷ್ಟೈತಿ ಅಂತ ತಿಳ್ಕೊಂಡ್ರೆ ಆ ಜೋಳಕ್ಕೆ ಎಷ್ಟು ಬೇಕು, ಮಣ್ಣಿನ ಫಲವತ್ತತೆ ಒಂದು 50 ಕೆಜಿ ಇದೆ, ನಾವು ಜೋಳಕ್ಕೆ 100 ಕೆಜಿ ಗೊಬ್ಬರ ಹಾಕಬೇಕಾಗಿದೆ, 100 ಕೆಜಿ ಗೊಬ್ಬರ ಹಾಕ್ಬಿಡ್ತಾರೆ ರೈತರು. ಮಣ್ಣಿನ ಫಲವತ್ತತೆಯಲ್ಲಿ 50 ಕೆಜಿ ಇದೆ, ಬೇಕಾಗಿದ್ದು ಇನ್ನೂ 50 ಕೆಜಿ ಅಂತೇಳಿ ಅಷ್ಟೇ ಹಾಕ್ಬೇಕು. ಏನಾಗುತ್ತೆ, ಯಥೇಚ್ಛವಾಗಿ ನಾವು ಗೊಬ್ಬರಗಳನ್ನ ಮತ್ತೆ ಯಥೇಚ್ಛವಾಗಿ ನೀರಾವರಿ ಕೊಡೋದ್ರಿಂದ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡ್ಕೋತೀವಿ, ನಮ್ಮ ಭೂಮಿನೂ ಹಾಳಾಗುತ್ತದೆ. ಈ ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೈತರು ಕಬ್ಬು ಕಬ್ಬು ಅಂತಾರೆ. ಕಬ್ಬು ಒಂದು ಕಬ್ಬಿನ ಬೆಳೆ ಬೆಳಿಬೇಕಾದ್ರೆ 2500 mm ಇದು ನೀರು ಬೇಕು, ಒಂದು ಜೋಳ ಬೆಳಿಬೇಕಾದ್ರೆ 500 mm ನೀರು ಬೇಕು, ಒಂದು ಕಾಯಿಪಲ್ಲೆ ಬೆಳಿಬೇಕಾದ್ರೆ 500-600 mm ನೀರು ಬೇಕು, ಒಂದು ಕಬ್ಬು ಬೆಳೆಯುವಂತ ಒಂದು ಬೇಕಾಗುವಂತ ನೀರಿನಲ್ಲಿ 4-5 ಬೆಳೆಗಳನ್ನು ಬೆಳ್ಕೋಬಹುದು. ಅದಕ್ಕೋಸ್ಕರ ಈ ಯಾವ ಬೆಳೆಗಳನ್ನು ಬೆಳೆದರೆ ನೀರಿನ ಒಂದು ಬಳಕೆಯನ್ನು ಕಡಿಮೆ ಮಾಡಬಹುದು ಮತ್ತೆ ಹೆಚ್ಚು ಲಾಭವನ್ನು ಗಳಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಇದು ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲಾ ರೈತರು ಒಂದೇ ಬೆಳೆ ಬೆಳೆದ್ರೆ ಅದಕ್ಕೆ ಲಾಭನೂ ಸಿಗಲ್ಲ ಮತ್ತೆ ಮಾರ್ಕೆಟೂ ಸಿಗಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು, ಯಾವ ಬೆಳೆ ಈ ನಮ್ಮ ರಿವಾರ್ಡ್ ಯೋಜನೆಯಲ್ಲಿ ನಾವು ಏನ್ ಮಾಡ್ತಾ ಇದೇವೆ ಅಂತಂದ್ರೆ, ನೀರು ಯಾವ ರೀತಿ ಇದೆ, ಮಣ್ಣಿನ ಫಲವತ್ತತೆ ಏನಿದೆ, ಮಣ್ಣಿನ ಗುಣಧರ್ಮ ಯಾವ ರೀತಿ ಇದೆ, ಮತ್ತೆ ಗ್ರೌಂಡ್ ವಾಟರ್ ಅಂದ್ರೆ ಭೂಮಿಯಲ್ಲಿ ಎಷ್ಟು ನೀರು ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಯಾವ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು, ಯಾವ ಪ್ರದೇಶದಲ್ಲಿ ಕೃಷಿ ಬೆಳೆಗಳನ್ನು ಬೆಳಿಬೇಕು, ತೋಟಗಾರಿಕೆ ಕೃಷಿ ಬೆಳೆಗಳ ಜೊತೆಗೆ ಮತ್ತೆ ಬೇರೆ ಯಾವುದಾದ್ರು ಒಂದು ಕಾಂಪೋನೆಂಟ್ ಅನ್ನು ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಹೇಳ್ತೇವೆ. ಅದು ಹೇಳೋದ್ರಿಂದ ಅದೇನಾಗುತ್ತೆ, ನಿಮಗೆ ಒಂದು ಈ ಕಾಸ್ಟ್ ಆಫ್ ಕಲ್ಟಿವೇಶನ್, ಈಗ ಜೋಳನೇ ತಗೊಳ್ರಿ, ಜೋಳ ಬೆಳಿಬೇಕಾದ್ರೆ 10-15 ಸಾವಿರ ರೂಪಾಯಿ ಖರ್ಚಾಗುತ್ತೆ. 10-15 ಸಾವಿರ ರೂಪಾಯಿ ಖರ್ಚಾಗೋದ್ರಲ್ಲಿ ಏನಂದ್ರೆ ನಾವು ಒಂದು ಪ್ಯಾಕೇಜ್ ಕೊಟ್ಟಿರ್ತೇವೆ, ಜೋಳಕ್ಕೆ ಇಷ್ಟು ಗೊಬ್ಬರ ಹಾಕಬೇಕು, ಇಷ್ಟು ಇದು ಮಾಡ್ಬೇಕು ಅಂತ ಹೇಳಿ. ಈಗ ನೀವು ಮಣ್ಣಿನ ಫಲವತ್ತತೆ ನಾವು ಆಲ್ ಮೊದಲೇ ಕೊಟ್ಟಿದ್ದೇವೆ ಅಂದ್ರೆ ನಿಮ್ಗೇನಾಗುತ್ತೆ, ಇಷ್ಟು ಗೊಬ್ಬರ ಕಡಿಮೆ ಮಾಡಬಹುದು ಅಂತ ಹೇಳಿ ಅಷ್ಟು ಕಡಿಮೆ ಮಾಡಿದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗುತ್ತೆ. ಅಂದ್ರೆ ಒಂದ್ ಎಕರೆಗೆ ಬೇಕಾದಂತ 15,000 ನಾವು 5,000 ಕಡಿಮೆ ಮಾಡಬಹುದು, 10,000 ಕಡಿಮೆ ಮಾಡಬಹುದು. ಅದರಿಂದ ನಮಗೆ ರೈತರಿಗೆ ಒಳ್ಳೇದಾಗ್ತೈತಿ. ಮತ್ತೆ ಕೆಲವೊಂದು ರೈತರು ಹೊಸ ಹೊಸ ಬೆಳೆಗಳನ್ನ ಬೆಳೆದು ಕೈ ಸುಟ್ಕೊಂಡಂಗ ಇದೆ. ಈಗ ನೋಡ್ರಿ, ಒಂದು ಕಪ್ಪು ಮಣ್ಣಿನ ಭೂಮಿಯಲ್ಲಿ ಏನ್ ಮಾಡ್ತಾರೆ, ದ್ರಾಕ್ಷಿ ಬೆಳೀತಾರೆ ಮತ್ತೆ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಬೆಳೆದಾಗ ಕೆಲವೊಂದು ಏನಾಗುತ್ತೆ, ಬರೇ ಅಲ್ಲಿ ಏನಾಗುತ್ತೆ, ತೋಟಗಾರಿಕೆ ಬೆಳೆಗಳು ಚೆನ್ನಾಗಿ ಬರೋದಿಲ್ಲ, ಯಾಕಂದ್ರೆ ನೀರು ಸರಿಯಾಗಿ ಬಸದು ಹೋಗಲ್ಲ, ಮತ್ತೆ ಅಲ್ಲಿ ಏನಾಗುತ್ತೆ, ಕೆಂಪು ಮಣ್ಣು ತುಂಬಿ ಆಮೇಲೆ ಬೇರೆ ಬೆಳೆಗಳನ್ನ ಬೆಳಿಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ರೈತರಿಗೆ ಸರಿಯಾಗಿ ಒಂದು LRI ಅಂದ್ರೆ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟರಿ ಕಾರ್ಡ್ ಮುಖಾಂತರ ಅವರು ಮಣ್ಣಿನ ಫಲವತ್ತತೆ ಏನಿದೆ, ಸರ್ವೆ ನಂಬರ್ ವೈಸ್ ಮಣ್ಣಿನ ಫಲವತ್ತತೆ ಏನಿದೆ, ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳಿದಾವು, ಯಾವ ಪೋಷಕಾಂಶಗಳನ್ನು ಹಾಕಬೇಕು, ಯಾವ ಪೋಷಕಾಂಶಗಳು ಗರಿಷ್ಠ ಮಟ್ಟಕ್ಕಿದಾವು, ಯಾವ ಪೋಷಕಾಂಶಗಳು ಕನಿಷ್ಠ ಮಟ್ಟಕ್ಕಿದಾವು, ಮತ್ತೆ ಏನು ಅವರು ರೆಕಮೆಂಡೇಶನ್ ಅಂದ್ರೆ ನಾವು ಯಾವ ಗೊಬ್ಬರಗಳನ್ನು ಹಾಕಬೇಕು, ತಿಪ್ಪೆ ಗೊಬ್ಬರ ಎಷ್ಟು ಹಾಕಬೇಕು, ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದ್ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ಮಾಹಿತಿ ಕೊಡ್ತೇವೆ. ಈ ಮಾಹಿತಿ ಆಧಾರದ ಮೇಲೆ ಬೆಳೆದ್ರೆ ಅವರು ಮುಂದೆ ಅವರದು ಏನಾಗುತ್ತೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗುತ್ತೆ, ಆಮೇಲೆ ಯಾವ ಬೆಳೆ ಸೂಕ್ತ ಅನ್ನೋದ್ರು ಅದ್ರ ಬಗ್ಗೆನೂ ನಾವು ಕೊಡ್ತೇವೆ. ಇದು ಒಂದು ಹೊಸ ವಿಷಯ, ಇದು ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟರಿ ಕಾರ್ಡ್. ನಮ್ಮ ಜಲಾನಯನ ಇಲಾಖೆ ಕರ್ನಾಟಕ ಸರ್ಕಾರ ಇದರ ಮುಖಾಂತರ ವರ್ಲ್ಡ್ ಬ್ಯಾಂಕಿನ ನೆರವಿನೊಂದಿಗೆ ಈ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೆವು. ಈ ಪ್ರಾಜೆಕ್ಟ್ ಇಂದ ನಮಗೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ 5-10 ಲಕ್ಷ ರೈತರಿಗೆ ನಾವು ಮಣ್ಣಿನ ಫಲವತ್ತತೆ ಬಗ್ಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯ ಅವರ ತೋಟದಲ್ಲಿ ಇರುವಂತಹ ಲಭ್ಯತೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಒಂದು ರೈತರಿಗೆ ಹೆಲ್ಪ್ ಮಾಡಬೇಕಂತ ಮಾಡೆವು. ಮತ್ತು ಈ ಒಂದು ನೈಸರ್ಗಿಕ ಸಂಪನ್ಮೂಲದ ಜೊತೆಗೆ ಅವ್ರ ಹೊಲದಲ್ಲಿ ಯಾವ ಮತ್ತು ಕನ್ಸರ್ವೇಷನ್ ಅಂದ್ರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೋಸ್ಕರ ಏನೇನು ಮಾಡಬೇಕು, ಎಲ್ಲಿ ಬಂಡ್ ಹಾಕಬೇಕು, ಎಲ್ಲಿ ಚೆಕ್ ಡ್ಯಾಮ್ ಹಾಕಬೇಕು, ಮತ್ತೆ ಯಾವ ಗಿಡಗಳನ್ನು ನೆಡಬೇಕು, ಮತ್ತೆ ಅಲ್ಲಿ ಅವರು ಏನು ಮುಂದೆ ಯಾವ ಬೆಳೆ ಬೆಳೆದ್ರೆ ಹೆಚ್ಚು ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಒಂದು ನಿಖರವಾದ ಮಾಹಿತಿಯನ್ನ ಕೊಡ್ತೇವೆ. ಈ ಎಲ್ಲಾ ಮಾಹಿತಿ ಕೊಡೋದು ಬರೀ ಇದ್ರ ಮುಖಾಂತರ ಅಲ್ಲ, ಇದು ಸ್ಯಾಟಲೈಟ್ ಮುಖಾಂತರ ಅಂದ್ರೆ ಉಪಗ್ರಹ ಮುಖಾಂತರ ನಮಗೆ ಹಿಂದಿನದಲ್ಲಿ ಮಣ್ಣಿನ ಫಲವತ್ತತೆ ಈ ರೀತಿ ಇದೆ ಅಂತ ಮಾಹಿತಿ ಇದೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಎಲ್ಲಿ ಮಣ್ಣಿನ ಸ್ಯಾಂಪಲ್ ತಗೋಬೇಕು ಅಲ್ಲಿ ಆ ಮಣ್ಣಿನ ಸ್ಯಾಂಪಲ್ ತಗೋತೀವಿ. ಪ್ರತಿಯೊಬ್ಬ ರೈತರ ಹೊಲದಲ್ಲಿ ತಗೊಂಡು ಅದು ಏನ್ ಮಾಡ್ತೀವಿ, ಗ್ರಿಡ್ ವೈಸ್ 320 ಮೀಟರ್ಗೆ ಒಂದೊಂದು ಗ್ರಿಡ್ ಇರ್ತಾವ. ಆ ಗ್ರಿಡ್ ಮುಖಾಂತರ ಎಲ್ಲೆಲ್ಲಿ ಮಣ್ಣಿನ ಫಲವತ್ತತೆ ಮಣ್ಣಿನ ಗುಣಧರ್ಮ ಚೇಂಜ್ ಆಗ್ತದೆ ಅಲ್ಲೊಂದೊಂದು ಪ್ರೊಫೈಲ್ ಮಾಡ್ತೇವೆ. ಆ ಪ್ರೊಫೈಲ್ ಮಾಡಿ ಅದರದ್ದು ಎಲ್ಲಾ ಇದು ಉಪಗ್ರಹ ಆಧಾರಿತ ಮಾಹಿತಿ ಇರೋದ್ರಿಂದ ನಿಖರವಾಗಿ ನಾವು ಹೇಳಬಹುದು ಇಷ್ಟಿಷ್ಟು ಪೋಷಕಾಂಶಗಳನ್ನು ಮಾಡಬೇಕು ಅಂತ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಒಂದು ಯೋಜನೆಯಲ್ಲಿ ಈ ಸಾವಯವ ಅಂಶವನ್ನ ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಯಾವ ರೀತಿ ಒಂದು ಜಾಸ್ತಿ ಮಾಡಬಹುದು ಮಣ್ಣಿನಲ್ಲಿ ಅನ್ನೋದು ಬಗ್ಗೆ ಒಂದು ರೈತರಿಗೆ ಡೆಮೋನ್ಸ್ಟ್ರೇಷನ್ ಮುಖಾಂತರ ನಾವು ತೋರಿಸ್ತಾ ಇದ್ದೇವೆ. ಮತ್ತೆ ಮಣ್ಣು ಮತ್ತು ನೀರಿನ ಕನ್ಸರ್ವೇಷನ್ ಬಗ್ಗೆನೂ ನಾವು ಮಾಡ್ತೀವಿ. ಆಮೇಲೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅದರ ಮುಖಾಂತರ ಅವರು ಚೆಕ್ ಡ್ಯಾಮ್ಗಳನ್ನು ಮಾಡಿಸೋದು, ಫಾರ್ಮ್ಪೌಂಡ್ಗಳನ್ನು ಮಾಡಿಸೋದು, ಮತ್ತೆ ಅವರಿಗೆ ರೈತರಿಗೆ ಬೇಕಾದಂತಹ ಯಾವ್ಯಾವ ಸಹಾಯ ಸವಲತ್ತುಗಳನ್ನು ಅವರು ಮಾಡ್ತಾರೆ. ನಾವು ಇನ್ನೊಂದು ವಿಚಾರವನ್ನು ಹೇಳಬೇಕಾಗಿದೆ ಇಲ್ಲಿ, ಕಳೆ ನಿಯಂತ್ರಣ. ಕಳೆ ನಿಯಂತ್ರಣ ಅಂದ್ರೆ ಕಳೆ ಒಂದು ರೈತರನ್ನ ಬಹಳ ಒಂದು ಎದುರು ವಸ್ತು. ಆ ಕಳೆ ನಿಯಂತ್ರಣದ ಯಾವ ರೀತಿ ಮಾಡ್ಬೇಕಂತಂದ್ರೆ ರೋಗಗಳು ಮತ್ತು ಕೀಟಗಳಿಂದ ನಮ್ಮ ಬೆಳೆ ನಾಶ ಅಂತೀವಿ, ಕಳೆಗಳನ್ನು ನಿರ್ವಹಣೆ ಮಾಡಿದ್ರೆ ಆ ಕಳೆಗಳೇ ಏನ್ ಮಾಡ್ತಾವ, ಬೆಳೆಯನ್ನ ನಾಶ ಮಾಡ್ತಾವ. ಅದಕ್ಕೋಸ್ಕರ ರೈತರು ಯಾವ ರೀತಿ ಮಾಡ್ಬೇಕಂದ್ರೆ ಹರ್ಬಿಸೈಡ್ ಅಂದ್ರೆ ಕೆಮಿಕಲ್ಗಳನ್ನು ಯೂಸ್ ಮಾಡ್ಕೊಳ್ಳೋದೆ ಕಳೆ ನಿಯಂತ್ರಣ ಯಾವ ರೀತಿ ಮಾಡ್ಬೇಕು ಅನ್ನೋದ್ ಬಗ್ಗೆ ನಾವು ಒಂದು ಎರಡು ವಿಷಯಗಳನ್ನ ಹೇಳ್ತೀನಿ. ಮಾಗಿ ಉಳುಮೆ ಮಾಡ್ಬೇಕು ರೈತರು. ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ, ಮಾಗಿ ಉಳುಮೆ ಮಾಡೋದು ಡೀಪ್ ಕಲ್ಟಿವೇಷನ್ ಪ್ರತಿ ವರ್ಷ ಮಾಡ್ತಾರೆ. ಕಪ್ಪು ಭೂಮಿ ಆದ್ರೆ 3 ವರ್ಷಕ್ಕೊಮ್ಮೆ ನೇಗಿಲು ಹೊಡ್ರಿ, ಮತ್ತೆ ಕೆಂಪು ಭೂಮಿ ಆದ್ರೆ ವರ್ಷಕ್ಕೊಮ್ಮೆ ನೇಗಿಲು ಹೊಡಿಬಹುದು. ಕಪ್ಪು ಭೂಮಿಯಲ್ಲಿ ವರ್ಷ ನೇಗಿಲು ಹೊಡೆದ್ರೆ ಮಣ್ಣು ಹರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನೀವು ಕಪ್ಪು ಭೂಮಿಯಲ್ಲಿ 3 ವರ್ಷಕ್ಕೊಮ್ಮೆ ಮಾಡ್ರಿ, ಬಟ್ ಮಾಗಿ ಉಳುಮೆ ಮಾಡಿ ಅದನ್ನ ರೆಡಿ ಮಾಡಿ ಹೊಲ ಇಟ್ಟರೆ ಹೊಲದಲ್ಲಿರುವಂತಹ ಕೀಟಗಳು ಆಮೇಲೆ ಕಳೆ ಬೀಜಗಳು ಎಲ್ಲ ಅವೆಲ್ಲ ನಾಶವಾಗಿ ಹೋಗ್ತಾವೆ. ನಾಶವಾಗಿ ಹೋಗೋದ್ರಿಂದ ನಾವು ನೆಕ್ಸ್ಟ್ ಬರುವಂತ ಬೆಳೆಗಳಲ್ಲಿ ಕಳೆಗಳು ಬರೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಹಸಿರೆಲೆ ಗೊಬ್ಬರಗಳನ್ನ, ಹಸಿರೆಲೆ ಗೊಬ್ಬರ ಅಂದ್ರೆ ಡೈಂಚ ಸೆಣಬು ಯಾವುದೇ ಒಂದು ಹಸಿರೆಲೆ ಗೊಬ್ಬರಗಳನ್ನ ನೀವು ಒಂದು ಅಥವಾ ಎರಡು ಮಳೆ ಆದ್ಮೇಲೆ ಹಸಿರೆಲೆ ಗೊಬ್ಬರಗಳನ್ನ ಬಿತ್ಕೊಂಡು ಆ ಮಣ್ಣಿನ ಫಲವತ್ತತೆಯನ್ನ ಮತ್ತು ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಅದರಿಂದಲೂ ಕೆಲವೊಂದು ಕಳೆಗಳು ನಿಯಂತ್ರಣ ಆಗ್ತಾವೆ. ಮತ್ತೆ ಇನ್ನೊಂದು ಕಳೆ ನಿಯಂತ್ರಣ ಒಂದು ವಿಧಾನ ಅಂತಂದ್ರೆ ನಾವು ಈಗ ಹೇಳಿದ್ರಲ್ಲ, ಒಂದು 45 ದಿವಸದ ಒಳಗೆ ಯಾವುದೇ ಬೆಳೆಯಲ್ಲಿ ಕಳೆಗಳನ್ನ ಬರುವಂತೆ ಕೈಯಿಂದ ತೆಗೆಯುದು ಅಥವಾ ಎದರಿಂದ ತೆಗೆಯುದು ಅಥವಾ ಎಡಿ ಹೊಡೆಯುದು, ಆ ರೀತಿ 45 ದಿವಸದವರೆಗೆ ಎಡಿ ಹೊಡ್ಕೊಂಡು ಕೈಯಿಂದ ತೆಗೆದು ಮಾಡಬಹುದು. ಕೆಲವೊಬ್ಬರು ರೈತರು ಬರ್ತಾರೆ, ಈಗ ಕಳೆ ನಿಯಂತ್ರಣ ಮಾಡಬೇಕಾದ್ರೆ ಹರ್ಬಿಸೈಡ್ ಯಾವ್ದು ಹೇಳಿ ಸರ್ ಅಂತ ಹೇಳಿ. ಹರ್ಬಿಸೈಡ್ ಮುಖಾಂತರ ಮಾಡೋದು ಯಾವಾಗ ಅಂತಂದ್ರೆ ಯಾವುದು ಒಂದು ಕೈಯಿಂದ ತೆಗೆಯಕ್ ಸಾಧ್ಯ ಇಲ್ಲ, ಎತ್ತಿನಿಂದ ಹೊಡೆಯಕ್ ಸಾಧ್ಯ ಇಲ್ಲ, ನನ್ನ ಬೆಳೆ ನಾಶ ಆಗುತ್ತೆ ಹೋಗುತ್ತಂತಂದಾಗ ಅವಾಗ ನಾವು ಈ ಕಳೆನಾಶಕಗಳನ್ನ ಒಂದು ರೆಕಮೆಂಡ್ ಮಾಡ್ತೀವಿ. ಅಲ್ಲಿವರೆಗೆ ಕಳೆನಾಶಕಗಳನ್ನ ರೆಕಮೆಂಡ್ ಮಾಡಬಾರ್ದು. ಕಳೆ ನಿಯಂತ್ರಣ ಮಾಡುವುದು ಒಂದು ಕೃಷಿಯಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ. ಮತ್ತೆ ಇನ್ನು ನೈಸರ್ಗಿಕ ಸಂಪನ್ಮೂಲಗಳಂದ್ರೆ ನಾ ಹೇಳಿದ್ನೆಲ್ಲ, ಮಣ್ಣು ನೀರುದು ಮತ್ತು ನಮ್ಮಲ್ಲಿ ವಾತಾವರಣ ಶುದ್ಧತೆ ಮಾಡೋದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಒಂದ್ ಸದ್ಬಳಕೆ ಮಾಡ್ಕೊಳ್ಳೋದು ಅಂತಂದ್ರೆ ಸಾವಯವ ಕೃಷಿ. ಎಷ್ಟೋ ಮಂದಿ ರೈತರು ಏನ್ ಹೇಳ್ತಾ ಇದಾರೆ, ನಾವು ಸಾವಯವ ಕೃಷಿ ಮಾಡ್ಬೇಕಂತ ಮಾಡೆವು. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮಗೆ ಒಂದು ಈ ರಾಸಾಯನಿಕ ವಸ್ತುಗಳನ್ನ ತಯಾರು ಮಾಡುವಂತ, ಈಗ ನಾವು ಗೊಬ್ಬರ ನೋಡ್ರಿ, ಯೂರಿಯಾ ಗೊಬ್ಬರವನ್ನು ತಯಾರು ಮಾಡ್ಕೊಂತ ಒಂದು ವಸ್ತುಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೇವೆ. ಆ ವಸ್ತುಗಳನ್ನು ಲಭ್ಯತೆ ಇರದೇ ಹೋಗಬಹುದು. ಆ ಟೈಮಲ್ಲಿ ನಾವೇನಾಗುತ್ತೆ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಾವು ಡೆವಲಪ್ ಆಗಬೇಕಾಗತ್ತೆ, ಅಂದ್ರೆ ಗೊಬ್ಬರವನ್ನ ನಾವೇ ತಯಾರು ಮಾಡ್ಕೋಕತ್ತೆ. ಅದಕ್ಕೋಸ್ಕರ ರೈತರು ಆದಷ್ಟು ತಮ್ಮ ಗೊಬ್ಬರವನ್ನ ತಾವೇ ತಯಾರು ಮಾಡಿಕೊಂಡು ಅಲ್ಲಿ ಹಾಕೊಳ್ಳೋ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೋಸ್ಕರ ಈ ಅಟ್ಲೀಸ್ಟ್ ಒಂದು 10 ಎಕರೆ ಇದ್ದವರು ರೈತರು 1 ಎಕರೆ ಸಾವಯವ ಕೃಷಿ ಮಾಡಬೇಕಂತ ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿ 1 ವರ್ಷ 2 ವರ್ಷ ಒಂದು ಕೆಮಿಕಲ್ ಗೊಬ್ಬರಗಳನ್ನು ಕಡಿಮೆ ಮಾಡಿ 3ನೇ ವರ್ಷ ಅವರು ಸಾವಯವ ಕೃಷಿ ಅಂತ ಡಿಕ್ಲೇರ್ ಮಾಡಬಹುದು. ಸಾವಯವ ಕೃಷಿ ಬಗ್ಗೆ ಹೇಳ್ಬೇಕಂತಂದ್ರೆ 2 ಪ್ರಕಾರಗಳಿದಾವೆ. ಒಂದು ಸಾವಯವ ಕೃಷಿ ರೈತರೇ ಮಾಡ್ತಾ ಇದಾರೆ, ಅವ್ರು ಮಾಡಿ ನಾ ಸಾವಯವ ಕೃಷಿಯಿಂದ ಮಾಡ್ತಾ ಇದ್ದೀನಿ ಗೊಬ್ಬರ ಅಂತೇಳಿ, ಅದು ಒಂದು ಒಬ್ಬರಿಂದ ಒಬ್ಬರಿಗೆ ಅದು ಒಂದು ನಂಬಿಕೆ ಮೇಲೆ ಸಾವಯವ ಕೃಷಿ. ಇನ್ನೊಂದು ಸಾವಯವ ಕೃಷಿ ಅಂತಂದ್ರೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತೀವಿ. ಅಂದ್ರೆ ಈಗ ಯಾವುದೇ ರೈತರು ಸಾವಯವ ಕೃಷಿ ಮಾಡ್ಬೇಕಂದಾಗ ಅವ್ರು ನಿರ್ಧಾರ ಮಾಡಬೇಕು, ಯಾವುದೇ ಒಂದು ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಒಂದು ಒಪ್ಪಂದ ಮಾಡಿಕೊಂಡು ಅವರಿಂದ ಅವರು ಮಾನ್ಯತೆ ಪಡಿಬೇಕಾಗುತ್ತೆ. ಅವಾಗ ಮಾನ್ಯತೆ ಅಂದ್ರೆ ಸರ್ಟಿಫಿಕೇಟ್ ಅಂತಾರೆ, ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂತಾರೆ. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡೋದು ನಮ್ಮ ದೇಶದಲ್ಲಿ ಬಹಳ ಕಷ್ಟ ಇದು, ಅಂದ್ರೆ ಕಷ್ಟ ಅಂದ್ರೆ ಕಾಸ್ಟ್ ಅಂದ್ರದ್ದು ಖರ್ಚು ಜಾಸ್ತಿ ಇದೆ. ಒಬ್ಬ ರೈತರಿಗೂ ಸರ್ಟಿಫಿಕೇಶನ್ ಮಾಡಬೇಕಂದ್ರೆ 25,000, 100 ಮಂದಿ ರೈತರಿಗೆ ಮಾಡಬೇಕಂದ್ರೆ 25,000 ರೂಪಾಯಿ ತಗೋತಾರ. ಅದಕ್ಕೋಸ್ಕರ ಈ ಸಾವಯವ ಕೃಷಿಗೆ ಸರ್ಟಿಫಿಕೇಶನ್ ಮಾಡುವುದನ್ನ ತೋಟಗಾರಿಕೆ ಇಲಾಖೆ ಮತ್ತೆ ಸರ್ಟಿಫಿಕೇಶನ್ ಏಜೆನ್ಸಿ ಮತ್ತೆ ಕೃಷಿ ಇಲಾಖೆಗಳು ಮಾಡ್ತಾ ಇದಾವೆ, ರೈತರಿಗೆ ಸಬ್ಸಿಡಿ ಮಾಡಿ ಮಾಡ್ತಾ ಇದಾವೆ. ಬಟ್ ಒಬ್ಬೊಬ್ಬ ರೈತರಿಗಿಂತ ಒಂದು ರೈತರ ಗುಂಪುಗಳನ್ನು ಮಾಡಿಕೊಂಡು ಆ ಗುಂಪುಗಳ ಒಂದು ಒಂದು ತೋಟಗಾರಿಕೆ ಇಲಾಖೆಯನ್ನು ಅಪ್ರೋಚ್ ಮಾಡಿದ್ರೆ ಅಲ್ಲಿ ಬಂದು ಅವರು ಒಂದು 25 ರೈತರು ಸಾವಯವ ಕೃಷಿ ಮಾಡ್ತಾರಂತಂದ್ರೆ ಕೃಷಿ ಮಾಡುವಂತಹ ರೈತರದ್ದು 25 ರೈತರು ಕೃಷಿ ಯಾಕೆ ಮಾಡಬೇಕು ಸರ್? 25 ಮಂದಿ ಯಾಕೆ ಬೇಕಂತಂದ್ರೆ, ನಾವು ಸಾವಯವ ಉತ್ಪನ್ನಗಳನ್ನ ಭಾರತ ದೇಶದಿಂದ ಸಾಕಷ್ಟು ಬೇಡಿಕೆ ಇದೆ. ಸಾವಯವ ಉತ್ಪನ್ನಗಳಲ್ಲಿ ಅಂತಂದ್ರೆ ನಮ್ಗೆ ಈಗ ನೋಡ್ರಿ, ಈಗ ತೃಣಧಾನ್ಯಗಳು, ಮೈನರ್ ಮಿಲೆಟ್ಸ್ ಅಂತೀವಿ, ಮೈನರ್ ಮಿಲೆಟ್ಸ್ಗೆ ಸಾಕಷ್ಟು ಇದೆ. ಅವು ಸಾವಯವ ಕೃಷಿಯಿಂದ ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ. ಆದಷ್ಟು ಅದನ್ನ ಸರ್ಟಿಫಿಕೇಶನ್ ಮಾಡಿ ನಾವು ಬೇರೆ ದೇಶಕ್ಕೆ ಕಳಿಸಿದ್ರೆ ನಮಗೆ ಹೆಚ್ಚು ಲಾಭ ಸಿಗ್ತೈತಿ. ಅದಕ್ಕೋಸ್ಕರ ಈ ನಮ್ಮ ಸರ್ಟಿಫಿಕೇಶನ್ ನಮ್ಮ 25 ರೈತರು ಮಾಡಿದ್ರೆ ನಮ್ಮ ಭಾರತ ದೇಶದಿಂದ ನಾವು ಸಾವಯವ ಕೃಷಿ ಉತ್ಪನ್ನಗಳನ್ನ ಬೇರೆ ದೇಶಕ್ಕೆ ಕಳಿಸಬೇಕಾದ್ರೆ 18 ಟನ್ 1 ಕಂಟೈನರ್ ಬೇಕು. ಒಂದು ಕಂಟೈನರ್ ಬೇಕಂದ್ರೆ 25-30 ಜನ ರೈತರು ಕೂಡಿ ಅದನ್ನು ಬೆಳೆದ್ರೆ ಒಂದು ಕಂಟೈನರ್ ಆಗ್ಬಹುದು. ಈಗ ನಾವು 10 ಕ್ವಿಂಟಲ್ ಬೆಳೆದೇವೆ, 20 ಕ್ವಿಂಟಲ್ ಬೆಳೆದೇವೆ ಅಂದ್ರೆ ಅದನ್ನ ತಗೊಳಕ್ ಯಾರು ಇರಬಾರದಲ್ಲ, ಮಾರುಕಟ್ಟೆ ವ್ಯವಸ್ಥೆ ಆಗುದಿಲ್ಲ. ಅದಕ್ಕೋಸ್ಕರ ಗುಂಪುಗಳಲ್ಲಿ ರೈತರು ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಲಾಭ ಇದೆ. ಮತ್ತೆ ಇನ್ ಮುಂದೆ ಏನು ಹೇಳಬೇಕಂದ್ರೆ, ಮುಂದಿನ ದಿನಮಾನಗಳಲ್ಲಿ ಈ ಹವಾಮಾನ ವೈಪರೀತ್ಯ ಮತ್ತು ಈ ಕೆಮಿಕಲ್ ಫರ್ಟಿಲೈಸರ್ಗಳ ಲಭ್ಯತೆ ಇಲ್ಲದೆ ಇರುವುದರಿಂದ ಸಾವಯವ ಕೃಷಿಯನ್ನು ಹೆಚ್ಚು ಹೆಚ್ಚು ರೈತರು ಮಾಡಿ ಹೆಚ್ಚು ಹೆಚ್ಚು ಲಾಭವನ್ನು ಅವರು ಗಳಿಸಬಹುದು. ಮತ್ತು ಇನ್ನೊಂದು ಏನಂತಂದ್ರೆ, ಈ ಕೃಷಿ ಮಾಡ್ತಾ ಇದ್ರುವಂತ ರೈತರು, ಕೆಲವೊಂದು ರೈತರು ಈಗ ತೋಟಗಾರಿಕೆ ಹೊತ್ತ ವಾಲ್ತಾ ಇದ್ದಾರೆ. ಯಾಕಂದ್ರೆ ತೋಟಗಾರಿಕೆ ಬೆಳೆಗಳು ನಿರಂತರ ಆದಾಯ ಕೊಡ್ತಾವು, ಬಟ್ 1-3 ವರ್ಷ ಇವಕ್ಕೆ ತೋಟಗಾರಿಕೆ ಬೆಳೆಯಲ್ಲಿ ಆದಾಯ ಇರುವುದಿಲ್ಲ. ಆ ಟೈಮಲ್ಲಿ ಆ ತೋಟಗಾರಿಕೆ ಬೆಳೆಯಲ್ಲಿ ನೀವು ಈ ಕೃಷಿ ಬೆಳೆಗಳನ್ನ ಬೆಳ್ಕೋಬಹುದು. ಮತ್ತೆ ಬರೇ ಕೃಷಿ ಮಾಡುವಂತ ರೈತರು, ಬರೇ ಕೃಷಿ ಬೆಳೆಗಳನ್ನೇ ನಾವು ಮಾಡ್ತೇವೆ ಸರ್, ತೋಟಗಾರಿಕೆ ಬೆಳೆ ಮಾಡಂಗಿಲ್ಲ ಅಂತಂದಾಗ, ಬದುಗಳಲ್ಲಿ ಹಣ್ಣಿನ ಬೆಳೆಗಳು ಅವರ ಒಂದು ಊರುಗಳಿಗೆ ಅಥವಾ ಅಲ್ಲಿ ಮಣ್ಣಿಗೆ ಯಾವ ಸೂಟೇಬಲ್ ಆಗ್ತದೋ ಆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದ್ರಿಂದ ಅದರಿಂದಲೂ ಆದಾಯ ಬರ್ತೈತಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಈ ರೈತರ ಆದಾಯವನ್ನ ದ್ವಿಗುಣ ಮಾಡಬೇಕಾದ್ರೆ ನಾವು ಏನ್ ಹೇಳ್ತಾ ಇದ್ದೇವೆ, ಒಂದೇ ಕೃಷಿ ಮಾಡೋದ್ರಿಂದ ಆಗುದಿಲ್ಲ. ಅದಕ್ಕೋಸ್ಕರ ಸಮಗ್ರ ಕೃಷಿ ಬಹಳ ಒಂದು ಪ್ರಸ್ತುತವಾದ ವಿಷಯ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಸಮಗ್ರ ಕೃಷಿ ಮಾಡ್ರಿ. ಒಂದೇ ಬೆಳೆ ಬೆಳೆಯೋದ್ರಿಂದ ಮೋನೋಕ್ರಾಪಿಂಗ್ ಅಂತೀವಿ, ಒಂದೇ ಬೆಳೆ ಬೆಳೆದು ಒಂದ್ರ ಮೇಲೆ ಡಿಪೆಂಡ್ ಆಗುದ್ರಿಂದ ಒಂದು ಬೆಳೆ ನಾಶ ಆದ್ರೆ ರೈತರ ನುಕ್ಸಾನಲ್ಲಿ ಬಿಡ್ತಾರೆ. ಅಂದ್ರೆ ಒಂದು ಕಠಿಣ, ಒಬ್ಬ ರೈತರಿಗೆ ಯಾವ ರೀತಿ ಆದಾಯ ಬರಬೇಕಂದ್ರೆ, ಒಬ್ಬ ನೌಕರದಾರಿಗೆ ಎಷ್ಟು ಆದಾಯ ಬರ್ತದಲ್ಲ ಅಷ್ಟು ಆದಾಯ ಅವರಿಗೆ ಮಿನಿಮಮ್ ಆದಾಯ ಬಂದ್ರೆ ಒಂದು ಅನುಕೂಲತೆ ಸಿಗ್ತೈತಿ. ಅದಕ್ಕೋಸ್ಕರ ಸಮಗ್ರ ಕೃಷಿ ಮಾಡಬೇಕು ರೈತರು. ಸಮಗ್ರ ಕೃಷಿ ಯಾವ ರೀತಿ ಮಾಡಬೇಕಂದ್ರೆ, ಈಗ ಹೇಳಿದ ಕೃಷಿ ಬೆಳೆಗಳಿದ್ದ ರೈತರು ಸುತ್ತ ತೋಟಗಾರಿಕೆ ಬೆಳೆಗಳನ್ನ ಹಾಕೊಳ್ಳೋದು, ತೋಟಗಾರಿಕೆ ಬೆಳೆಗಳಿದ್ದ ರೈತರು 3-4 ವರ್ಷದವರೆಗೆ ಒಂದು ಗ್ಯಾಪ್ ಅಂದ್ರೆ ಈಡ್ ಬರುವವರೆಗೆ ಕೃಷಿ ಬೆಳೆಗಳನ್ನು ಮಾಡ್ಕೊಳ್ಳೋದು, ತೋಟಗಾರಿಕೆ ಕೃಷಿ ಬೆಳೆಗಳ ಜೊತೆಗೆ ಪಶು ಸಂಗೋಪನೆ ಮಾಡೋದು, ಡೈರಿ ಫಾರ್ಮಿಂಗು, ಪೌಲ್ಟ್ರಿ ಫಾರ್ಮಿಂಗು, ಮತ್ತೆ ಇವನ್ ನೋಡ್ರಿ ಈಗ ಮಡಿಕೇರಿ ಕಡೆ ಎಲ್ಲ ಹೋದ್ರೆ ಫಿಗ್ ಫಾರ್ಮಿಂಗ್ ಮಾಡ್ತಾರೆ ಅವರು. ಆಮೇಲೆ ಈ ಕುರಿ ಸಾಕಾಣಿಕೆ, ಕೋಟ್ ಅಂಡ್ ಸೀಪ್ ಫಾರ್ಮಿಂಗ್ ಆಲ್ಸೋ ಬಹಳ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ ಮಿನಿಮಮ್ ರೈತರು ಒಂದೊಂದು ಕಾಂಪೋನೆಂಟ್, ಎಲ್ಲಾ ಹೇಳಿದ್ನಲ್ಲ ಈ ಸಮಗ್ರ ಕೃಷಿ ಅಂದ್ಕೊಳ್ಳೆ ತೋಟಗಾರಿಕೆ ಕೃಷಿ ಬೆಳೆಗಳನ್ನು ಮಾಡಬೇಕು, ಹೈನುಗಾರಿಕೆ ಮಾಡಬೇಕು, ಎಲ್ಲ ಒಮ್ಮೆ ಮಾಡಬೇಕಂತಿಲ್ಲ. ಒಂದೊಂದು ತೋಟಗಾರಿಕೆ ಕೃಷಿಯ ಜೊತೆಗೆ ಒಂದು ಉಪಕಸಬನ್ನು ಇಟ್ಕೋಬೇಕು. ಉಪಕಸಬು ಅಂದ್ರೆ ಈಗ ಹೇಳಿದ್ನಲ್ಲ ಡೇರಿ ಫಾರ್ಮಿಂಗ್ ಇಟ್ಕೋಬಹುದು, ಡೇರಿ ಮಾಡಬಹುದು, ಒಂದ್ 2 ಆಕಳ ಸಾಕ್ಬಹುದು, ಒಂದ್ 5 ಎಮ್ಮಿ ಸಾಕ್ಬಹುದು, ಒಂದ್ 10 ಕುರಿಯಿಂದ ಸ್ಟಾರ್ಟ್ ಮಾಡಬಹುದು, ಅಥವಾ ಕೋಳಿ ಸಾಕಾಣಿಕೆ ಮಾಡಬಹುದು, ಹೊಲ ಸಾಕಾಣಿಕೆ ಮಾಡಬಹುದು, ಈ ರೀತಿ ಏಮು ಕೋಳಿ ಅಂತದ ಅದು ಸಾಕಾಣಿಕೆ ಮಾಡಬಹುದು. ಅದರಿಂದ ಏನಾಗುತ್ತೆ, ಒಂದು ನಿರಂತರ ಆದಾಯ ಬರುವುದರಿಂದ ರೈತರಿಗೆ, ಆಮೇಲೆ ಒಂದು ಕೆಲಸನೇ ಸಿಗ್ತದೆ ಅವ್ರಿಗೆ ತ್ರೋಟ್ ಒಂದು ವರ್ಷದವರೆಗೆ ಈ ಸಮಗ್ರ ಕೃಷಿಯಲ್ಲಿ ಒಂದು ವರ್ಷ ಪೂರ್ತಿ ಅವರಿಗೆ ಕೆಲಸ ಸಿಕ್ಕು, ವರ್ಷ ಪೂರ್ತಿ ಆದಾಯ ಬರುವುದರಿಂದ ಕೃಷಿ ಬೆಳೆಗೆ ಬೇಕಾದಂತಹ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ, ಖರೀದಿ ಮಾಡಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸಮಗ್ರ ಕೃಷಿ ಮಾಡಿದರೆ ರೈತರು, ನಾವಿಲ್ಲಿ ಸಮಗ್ರ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಸಮಗ್ರ ಕೃಷಿ ದಾಖಲೆ ಮಾಡಿದೆವು, ಆ ದಾಖಲೆ ಮಿನಿಮಮ್ 1 ಎಕರೆಗೆ 2.5 ಲಕ್ಷ ರೂಪಾಯಿ ಆದಾಯ ಬರಬೇಕು ರೈತರಿಗೆ. 1 ಎಕರೆದಲ್ಲಿ 2.5 ಲಕ್ಷ ರೂಪಾಯಿ ಆದಾಯ ಬರಬೇಕಂದ್ರೆ ಯಾವ ರೀತಿ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು, ಯಾವ ಕೃಷಿಗಳನ್ನು ಬೆಳಿಬೇಕು. ಈಗ ವರ್ಮಿ ಕಾಂಪೋಸ್ಟ್ ಪಿಟ್ ಮಾಡಿದೆವು, ವರ್ಮಿ ಕಾಂಪೋಸ್ಟ್ ಅನ್ನು ತಯಾರು ಮಾಡೋದು, ಅದು ಒಂದು ಅದು ಮಾಡೋದ್ರಿಂದ ನಿಮಗೆ ಲಾಭ ಬರುತ್ತೆ. ಆಮೇಲೆ ಬಲ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಯಾವ್ದಾದ್ರು ಮಾಡಿದ್ರೆ ಅದರಿಂದ ಒಂದು ನಿರಂತರ ಆದಾಯ ಬರುತ್ತೆ. ಆಮೇಲೆ ಬೀಜೋತ್ಪಾದನೆ ಮಾಡಬಹುದು, ಯಾವ್ದಾದ್ರು ಈಗ ಮಾಡ್ಕೋಬಹುದು. ಆಮೇಲೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ಇತ್ತೀಚಿನಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ನಾವು ಎಲ್ಲಾ ತೋಟಗಾರಿಕೆ ಒಂದು ಉತ್ಕೃಷ್ಟವಾದ ಸಸಿಗಳನ್ನು ತಯಾರು ಮಾಡಿ ಕೊಡ್ತಾಯಿದ್ವಿ. ಅದರಲ್ಲಿ ನಮಗೆ ಈಗ ನುಗ್ಗೆ ಅಂತಿದೆ, ನುಗ್ಗೆ ಈಗ ಮೊದಲೆಲ್ಲ ನುಗ್ಗೆ ಹಾಕಬಾರ್ದು ಅಂತಿದ್ರು, ಈಗ ನುಗ್ಗೆಗಳನ್ನ ನಿಮ್ಮ ಸುತ್ತ ಬದುವಿನ ಹೊಲದ ಸುತ್ತ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಆದಾಯ ಬರುತ್ತೆ. ಒಂದು ಗಿಡಕ್ಕೆ 300-500 ತನ ಕಾಯಿಗಳು ಬರ್ತಾವ ಒಂದು ಗಿಡಕ್ಕೆ, ಒಂದು 2 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನುಗ್ಗೆ ಇಳುವರಿ. ಆ ರೀತಿ ನುಗ್ಗೆ ಅಥವಾ ಲಿಂಬೆ ಅಥವಾ ಈ ಮಾವು ಪೇರ್ಲ ಅಥವಾ ಜಾಮೂನು ಅಂದ್ರೆ ಇವು ನೇರಳೆ ಹಣ್ಣು ಗಿಡಗಳು ಎಲ್ಲ ಸುತ್ತ ಹಾಕೊಂಡು ನಿಮ್ಮ ಒಂದು ಆದಾಯ ಮಟ್ಟವನ್ನು ಜಾಸ್ತಿ ಮಾಡ್ಕೋಬೇಕಾಗಿದೆ. ಮತ್ತೆ ಇನ್ನೊಂದು ಕೃಷಿಯಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಒಬ್ಬ ರೈತರು ಯಾವುದೇ ಒಂದು ಬೆಳೆಯನ್ನು ಬೆಳೀತಾರೆ, ಯಾರೋ ಒಬ್ಬ ರೈತರು ಉಳ್ಳಾಗಡ್ಡಿ ಬೆಳಿಬೇಕಂದ್ರೆ ಎಲ್ಲಾ ರೈತರು ಉಳ್ಳಾಗಡ್ಡಿ ಬೆಳೀತಾರೆ. ಉಳ್ಳಾಗಡ್ಡಿ ಬೆಳೆಯುವಂತ ರೈತರು, ಆನಿಯನ್ ಅಂತಾರೆ ಅದಕ್ಕೆ, ಉಳ್ಳಾಗಡ್ಡಿ ಬೆಳೆಯುವಂತ ರೈತರು ಒಂದು 2 ಸಲ ಹಾಕೋಬೇಕು, 1 ಸಲ ಹಾಕುವ ಬದಲು ಒಂದು ವರ್ಷದಲ್ಲಿ 2-3 ಸಲ ಬಿತ್ತನೆ ಮಾಡಬೇಕು. ಒಂದ್ ವೇಳೆ ಒಂದ್ ಸಲ ನಿಮ್ಗೆ ರೇಟ್ ಹತ್ತಲಿಲ್ಲ ಅಂದ್ರು 2 ಸಲ ರೇಟ್ ಹತ್ತೈತಿ. ಅಟ್ಲೀಸ್ಟ್ 3 ಹಂತಗಳಲ್ಲಿ ನಾವು ಉಳ್ಳಾಗಡ್ಡೆಯನ್ನು ಹಾಕಬಹುದು. ಆ ರೀತಿ ಬೆಳೆವನ್ನ ಮತ್ತೆ ಆಮೇಲೆ ಬೆಳೆ ಕಾಲ್ಗೈ ಮಾಡೋದು. ಈ ವರ್ಷ ಏನ್ ಮಾಡ್ತಾರೆ, ಎಲ್ಲ ರೈತರು ತೊಗರಿಗೆ ಬಹಳ ಜಾಸ್ತಿ ಬೆಲೆ ಐತೆ ಅಂತ ತೊಗರಿನ ಹಾಕೋತಾರೆ, ಬರೀ ತೊಗರಿ ಬೆಳೆದು ಆಮೇಲೆ ನೆಕ್ಸ್ಟ್ ಕಾಲ್ಗೈ ಮಾಡ್ಕೊಳ್ಳಲ್ಲ, ಮುಂದಿನ ವರ್ಷ ತೊಗರಿನ ಹಾಕ್ತಾರೆ. ಅದೇ ಬೆಳೆಗಳನ್ನ ಹಾಕೋದ್ರಿಂದ ಅಲ್ಲಿ ಕೀಟಗಳು ಮತ್ತೆ ಫಲವತ್ತತೆನೂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬೆಳೆ ಪರಿವರ್ತನೆ ಮಾಡ್ಕೊಳ್ಳೋದು, ಸಮಗ್ರ ಕೃಷಿ ಮಾಡೋದು, ಸಾವಯವ ಕೃಷಿಯನ್ನ ಮಾಡೋದು, ಮತ್ತೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಬೆಳೆದಿದ್ದಾದಲ್ಲಿ ರೈತರು ಹೆಚ್ಚೆಚ್ಚು ಉತ್ಪನ್ನಗಳನ್ನು ಹೆಚ್ಚೆಚ್ಚು ಆದಾಯಗಳನ್ನು ಗಳಿಸಬಹುದು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನು ಹೇಳಬೇಕಂತಂದ್ರೆ, ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ, ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ನಮಗೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿದೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಎಷ್ಟೋ ಮಂದಿ ರೈತರು ಸಾಕಷ್ಟು ಬೆಳೆದಿರ್ತಾರೆ, ಅವರಿಗೆ ಮಾರುಕಟ್ಟೆ ಎಲ್ಲಿದೆ ಅಂತ ಗೊತ್ತಿರಂಗಿಲ್ಲ, ಯಾರು ತಗೋತಾರಂತ ಗೊತ್ತಿರಂಗಿಲ್ಲ. ಕೆಲವೊಂದು ಈಗ ಔಷಧಿ ಸಸಿಗಳನ್ನ ರೈತರು ಬೆಳೀತಾ ಇದ್ರೆ, ಔಷಧಿ ಸಸಿಗಳನ್ನ ಬೆಳೆದ ಮೇಲೆ ಅದು ಎಲ್ಲಿ ಮಾರುಕಟ್ಟೆ ಇದೆ ಅಂತ ಗೊತ್ತಿರಂಗಿಲ್ಲ. ಅದಕ್ಕೋಸ್ಕರ ಮುಖ್ಯವಾಗಿ ರೈತರು ಯಾವುದೇ ಒಂದು ಔಷಧಿ ಬೆಳಿಬೇಕಾದ್ರೆ ಯಾವ ಕಂಪನಿಯ ತಗೋತಾರೆ, ಬೈಬ್ಯಾಕ್ ಗ್ಯಾರಂಟಿ ಮಾಡಿಕೊಂಡು ಆ ಔಷಧಿ ಸಸಿಗಳನ್ನ ಬೆಳ್ಕೋಬೇಕು. ಔಷಧಿ ಸಸಿಗಳನ್ನ ಒಂದು ಬೈಬ್ಯಾಕ್ ಗ್ಯಾರಂಟಿ ಇಲ್ಲದೆ ಜಾಸ್ತಿ ಬೆಳಿಬಾರದು ಅಂತ ಹೇಳ್ಬೋದು. ಮತ್ತೆ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ನಮಗೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಅಂತ ಗೊತ್ತಿಲ್ಲ ಅಂತಂದ್ರೆ ವಿಜ್ಞಾನಿಗಳಿಗೆ, ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಇಲ್ಲಿ ನಮ್ದು ಒಂದು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಒಂದು ಮಾರುಕಟ್ಟೆ ಒಂದು ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಮಾಡಿದೆವು. ಇಲ್ಲಿ ಯಾವ ಮಾರುಕಟ್ಟೆ ಅಂದ್ರೆ ನಿಮ್ಮ ಬೆಳೆಗಳು ಏನು ಉತ್ಪನ್ನ ಇದಾವೆ, ನಾವು ಯಾವ ಬೆಳೆಯನ್ನು ಎಲ್ಲಿ ಕಳಿಸಬಹುದು, ಎಲ್ಲಿ ಮಾರ್ಕೆಟ್ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ನಾವು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಕೊಡ್ತೇವೆ. ಆ ಮಾಹಿತಿಯನ್ನು ಉಪಯೋಗ ಮಾಡ್ಕೋಬೇಕು. ಮತ್ತೆ ನಿರಂತರವಾಗಿ ನೀವು ವಿಜ್ಞಾನಿಗಳ ಸಂಪರ್ಕದಲ್ಲಿದ್ದರೆ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀವು ಪಡಿಬಹುದು. ಮತ್ತೆ ಹೆಚ್ಚು ಹೆಚ್ಚು ನೀವು ಗುಣಮಟ್ಟದ ಬೀಜಗಳನ್ನು ತಗೋಬೇಕಾಗುತ್ತೆ. ಯಾಕಂದ್ರೆ ಒಂದು ವರ್ಷ ನೀವು ಬೀಜ ತಗೊಂಡು ಮುಂದಿನ ವರ್ಷ ಅದೇ ಬೀಜ ಉಪಯೋಗ ಮಾಡಿಕೊಂಡ್ರೆ ಅಷ್ಟು ಇಳುವರಿ ಬರಲ್ಲ. ಅಟ್ಲೀಸ್ಟ್ ಒಂದೊಂದು ಬೀಜವನ್ನ 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ರೈತರು ನೀವು ವಿಜ್ಞಾನಿಗಳು ಒಡನಾಟ ಇದ್ರೆ ಅವ್ರು ಹೇಳ್ತಾರೆ ಇಂತ ಹೊಸ ವೆರೈಟಿ ಬಂದಿದೆ, ಹೊಸ ಬೀಜ ಬಂದಿದೆ, ಹೊಸ ತಳಿಗಳು ಬಂದಿದಾವೆ, ಹೊಸ ಒಂದು ತಳಿಗಳಲ್ಲಿ ಇಂತ ಒಂದು ಹೆಚ್ಚು ಉತ್ಪಾದನೆ ಆಗಂತ ಒಂದು ಮಾಹಿತಿ ಕೊಡ್ತಾರೆ. ಆ ಮಾಹಿತಿಯನ್ನ ಉಪಯೋಗ ಮಾಡಿಕೊಂಡು ಸದಾ ನೀವು ಈ ಎಲ್ಲ ವಿಜ್ಞಾನಿಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು, ಕೃಷಿ ಇಲಾಖೆ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡು, ಅಲ್ಲಿ ಕೃಷಿ ಇಲಾಖೆಯಿಂದ ಸಾಕಷ್ಟು ಸಬ್ಸಿಡಿಗಳು ಸಿಗ್ತವೆ, ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗಳು ಸಿಗ್ತವೆ, ಅವೆಲ್ಲ ಉಪಯೋಗ ಮಾಡಿಕೊಂಡು ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳನ್ನ ಒಂದು ಗುಣಮಟ್ಟದಲ್ಲಿ ಉಪಯೋಗ ಮಾಡಿಕೊಂಡು ಒಳ್ಳೆ ಬೆಳೆಯನ್ನ ತೆಗೆದ್ರೆ ನಿಮಗೆ ನಿಮ್ಮ ಆದಾಯವು ಜಾಸ್ತಿ ಆಗುತ್ತೆ, ನಿಮ್ಮ ಜೀವನ ಮಟ್ಟವು ಜಾಸ್ತಿ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ತನಕ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಐಬಿ ಬಿರಾದಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಪಾಳ ಗ್ರಾಮದ ಶಾಂತಾಬಾಯಿ ಅಣವೀರ್ ಹಂಗರ್ಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮಾ